ಇವೆಲ್ಲ ಫಲವತ್ತಾದ ಭೂಮಿ ಸರ್. ಇವೆಲ್ಲವೂ ಸಹಿತ ಅಲ್ಲಿ ತುಂಬಾ ಚೆನ್ನಾಗಿ ಬೆಳೆ ಬರ್ತದಂತ? ಚೆನ್ನಾಗಿ ಬೆಳೆ ಬರ್ತ ಸರ್, ಮಳೆ ಆಶ್ರಯದಿಂದ ಚೆನ್ನಾಗಿ ಬೆಳೆ ಬರ್ತಾ, ಮಳೆ ಆಗಲ್ಲ ಅಂತಂದ್ರ ತೊಂದರೆ ಆಗುತ್ತೆ. ನಿಮ್ ಭಾಗವಷ್ಟು ಮಳೆ ಆಶ್ರಯತನ? ಮಳೆ ಆಶ್ರಯತ ಸರ್. ನಿಮ್ಗೆ ಎಲ್ಲಿ ಯಾವ್ದು ನೀರಾವರಿ ವ್ಯವಸ್ಥೆ ಇಲ್ಲ? ಇಲ್ಲ ಸರ್, ನೀರಾವರಿ ವ್ಯವಸ್ಥೆ ಇಲ್ಲ ಸರ್. ಕಾಲುವೆ ಆಗಿರ್ಲಿ, ನದಿ ನೀರಾಗಿರ್ಲಿ, ಯಾವ ವ್ಯವಸ್ಥೆ ಇಲ್ಲ ಸರ್. ಕೆರೆ? ಯಾವ ಕೆರೆ ಇಲ್ಲ ಸರ್. ಹೌದಾ? ಅಂದ್ರೆ ಕೆರೆ ಇದ್ರ ಸ್ವಲ್ಪ ಸಣ್ಣ ಕೆರೆ ನಮ್ಮೂರದ ಕೆರೆ, ಅದು ನೀರಿನಿಂದ ಮಳೆ ಆತಂದ್ರ ಏನೋ ಒಂದು 100 ಎಕರೆ ಜಮೀನು, 50 ಎಕರೆ 100 ಎಕರೆ ಆಗ್ಬಹುದು ಅಷ್ಟೇ. ಈಗ ನಿಮ್ದು ಪೂರ್ಣ ಮಳೆ ಆಶ್ರಿತ ಭೂಮಿ? ಮಳೆ ಎಷ್ಟೆಕರೆ ಇದೆ ನಿಮ್ದೆಲ್ಲ? ನಮ್ದು 2 ಎಕರೆ ಇದೆ ಸರ್. ಮಳೆ ಆಶ್ರಿತ. ಈಗ ನೀವು ನಿಮ್ಮ 2 ಎಕರೆ ಭೂಮಿ ಒಳಗಡೆಗೆ ನಿಮ್ಮ ಕುಟುಂಬಕ್ಕಷ್ಟೇ ಸೀಮಿತವಾಗಿದೆ ಅಥವಾ ಅದನ್ನ ಮತ್ತೆ ಎಷ್ಟು ಕುಟುಂಬಗಳು ಆ 2 ಎಕರೆಯನ್ನು ಅವಲಂಬಿಸಿಕೊಂಡಿದ್ದಾವೆ? ಈ ನಮ್ದು ಒಂದೇ ಕುಟುಂಬ ಸರ್. ನಿಮ್ಮ ಒಂದು ಕುಟುಂಬಕ್ಕೆ 2 ಎಕರೆ? 2 ಎಕರೆ. ಈಗ ನಿಮ್ಮ ಕುಟುಂಬ ಸಂಪೂರ್ಣವಾಗಿ ಕೃಷಿಯನ್ನೇ ಅವಲಂಬಿಸಿಕೊಂಡಿದ್ದೀರಾ? ಹೌದು ಸರ್. ಬೇರೆ ಏನಾದ್ರೂ ಉದ್ಯೋಗ? ಬೇರೆ ಉದ್ಯೋಗ ಏನಿಲ್ಲ ಸರ್. ಬೇರೆ ಯಾವ್ದಾದ್ರು ವ್ಯಾಪಾರ ವ್ಯವಹಾರ ಇಲ್ಲ ಸರ್, ಯಾವ ವ್ಯವಹಾರ ಇಲ್ಲ. ಹಾಗಾದ್ರೆ ನೀವು ಇಡೀ ನಿಮ್ಮ ಕುಟುಂಬ ಕೃಷಿಯನ್ನೇ ನಂಬಿಕೊಂಡು ಜೀವನ ಮಾಡ್ತೀರಿ? ಹೌದು ಸರ್. ಸರಿ, ಈಗ ನೀವು ಏನೇನು ಬೆಳಿತೀರಿ ನಿಮ್ಮ ಭಾಗದಲ್ಲಿ, ನಿಮ್ಮ ಹೊಲದಲ್ಲೆಲ್ಲ? ನಮ್ಮ ಹೊಲದಲ್ಲಿ ಹತ್ತಿ ಬೆಳಿತೀವಿ ಸರ್. ಹತ್ತಿ? ಹತ್ತಿ ಬೆಳಿತೀವಿ. ಅಲ್ಲಿಂದ ಮೆಕ್ಕೆಜೋಳ ಬೆಳಿತೀವಿ, ಸೂರ್ಯಕಾಂತಿ ಬೆಳಿತೀವಿ. ಅದು ಮಳೆ ಆಶ್ರಯದಿಂದ. ಮತ್ತೆ ಬೇರೆ ಎಲ್ಲ ನೀರಾವರಿ ಎಲ್ಲ ಯಾವ ಆಶ್ರಯ? ಬೋರ್ ಗೀರ್ ಹಾಕ್ಸಿದ್ರೆ? ಬೋರ್ ಹಾಕ್ಸಿಲ್ಲ ಸರ್. ನಾನು ಬೋರ್ ಗೀರ್ ಏನ್ ಹಾಕಿಲ್ಲ. ಏನ್ ಹಾಕಿಲ್ಲ ಸರ್. ಈಗ ಮಳೆಯನ್ನೇ ನಂಬಿಕೊಂಡು ನೀವು ವ್ಯವಸಾಯ ಮಾಡ್ತಾ ಇದ್ದೀರಿ? ಹೌದು ಸರ್. ಹೆಂಗೆ ನಿರ್ಧಾರ ಮಾಡ್ತೀರಿ, ಈಗ ನಾನು ಇಂಥ ಬೆಳೆ ಹಾಕಿದ್ರೆ ನನಗೆ ಕೈ ಹಿಡಿಯುತ್ತೆ ಅಥವಾ ಮಳೆ ಕಮ್ಮಿ ಆಗ್ಬೋದು ಅಥವಾ ಹೆಚ್ಚಾಗ್ಬೋದು, ಇದನ್ನ ಯಾವ ರೀತಿ ನೀವು ನಿರ್ಧಾರ ಮಾಡ್ತೀರಿ ಸರ್? ಮಳೆಗಾಲದಲ್ಲಿ ಮತ್ತೆ ಅನಿವಾರ್ಯ ಅದು, ನಾವು ಮಳೆ ನಂಬಿಕೊಂಡನ ಇಂಥದ ಬಳ್ಳಿ ಶೇಂಗಾ ಹಾಕಿ ಆಗ್ಬೋದು ಅಂತ. ಮುಂಗಾರಿಗೆ ಏನ್ ಬೆಳಿತೀರಿ? ಮುಂಗಾರಿಗೆ ಬಳ್ಳಿ ಶೇಂಗಾ ಹಾಕ್ತೀವಿ ಸರ್. ಬಳ್ಳಿ ಶೇಂಗಾ ಹಾಕ್ತೀರಿ? ಬಳ್ಳಿ ಶೇಂಗಾ ಹಾಕ್ತೀವಿ. ಚೆನ್ನಾಗಿ ಬರ್ತದೆ ನಿಮ್ ಭಾಗದಲ್ಲಿ? ಮಳೆ ಆದ್ರೆ ಚೆನ್ನಾಗಿ ಬರ್ತದೆ ಸರ್. ಮಳೆ ಆಗಲ್ಲ ಅಂದ್ರೆ ಇಲ್ಲ ಸರ್. ಮಳೆ ಆದ್ರೆ ಚೆನ್ನಾಗಿರತ್ತೆ. ಈ ಬಳ್ಳಿ ಶೇಂಗಾ ಅಂದ್ರೆ ಈಗ ನಮ್ಮ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಶೇಂಗಾ ಹಬ್ಬ ಶೇಂಗಾ ಇದೆ. ಇದು ಹಬ್ಬ ಶೇಂಗಾ ಬಳ್ಳಿ ಶೇಂಗಾ ಎರಡು ಒಂದೇನಾ ಹೇಗೆ? ಹಬ್ಬ ಶೇಂಗಾ ಬಳ್ಳಿ ಶೇಂಗಾ ಸರ್ ಒಂದೇ? ಎರಡು ಒಂದೇ? ಎರಡು ಒಂದೇ. ಈಗ ಅಂದ್ರೆ ಇದು ಹೆಚ್ಚು ಕವಲು ಹೊಡಿತದ ನೆಲದಲ್ಲಿ? ಹರಡ್ಕೊಂತ ನೆಲ ಎಲ್ಲ ಇದಾಗಿಬಿಡ್ತಾರೆ. ಒಂದೇ ಗಿಡ ಇದ್ರೆ? ಒಂದೇ ಗಿಡ ಇದ್ದುಕೊಂಡು ಹಬ್ಬಿ ಬಿಡುತ್ತೆ. ಹಬ್ಬಿ ಬಿಡುತ್ತೆ. ಹಬ್ಬಿ ಬಿಡುತ್ತೆ. ಹಬ್ಬ ಶೇಂಗಾ ಅಂತ ಕರಿತಾರೆ? ಅದ ಹಬ್ಬ ಶೇಂಗಾ ಅಂತ ಕರಿತಾರೆ, ಬಳ್ಳಿ ಶೇಂಗಾ ಅಂತ ಕರಿತಾರೆ. ಈಗ ಕೀಳ್ತಾರಲ್ಲ ಒಂದೇ ಗಿಡ ಇರುತ್ತೆ, ಅದ ಕೀಳ ಶೇಂಗಾ ಅಂತ. ಅದು ಬೇರೆ, ಅದಕ್ಕೆ ನೀವು ಏನಂತೀರಿ? ಕೀಳ ಶೇಂಗಾ ಅಂತ. ಕೀಳ ಶೇಂಗಾ ಅಂತೀರಿ. ಈ ಕೀಳ ಶೇಂಗಾಕ್ಕೂ ಮತ್ತೆ ಈ ಹಬ್ಬುವ ಶೇಂಗಾ ಅಥವಾ ಬಳ್ಳಿ ಶೇಂಗಾಕ್ಕೂ ಏನ್ ವ್ಯತ್ಯಾಸ? ಅದು ಇದು ನೆಲ ಹಿಡಿದು ಹಬ್ಬುತ್ತೆ ಸರ್, ಅದು ಹಬ್ಬಗಲ್ಲ, ಹಂಗೆ ಒಂದೇ ಹೋಗುತ್ತೆ ಮೇಲೆ. ಅಲ್ಲ, ಏನಾದ್ರು ಅದರ ಇಳುವರಿಯಲ್ಲಿ ಅದಕ್ಕಿದಕ್ಕೂ ವ್ಯತ್ಯಾಸ ಇದೆಯಾ? ಹೇಗೆ ಬಳ್ಳಿ ಶೇಂಗಾ ಇಳುವರಿ ಬರುತ್ತೆ ಸರ್, ಕೀಳ ಶೇಂಗಾ ಏನೈತಲ್ಲ ಇಳುವರಿ ಕಮ್ಮಿ ಆಗುತ್ತೆ. ಇಳುವರಿ ಕಮ್ಮಿ ಕಮ್ಮಿ ಆಗುತ್ತೆ ಸರ್. ಹೌದಾ? ಬಳ್ಳಿ ಶೇಂಗಾ ಜಾಸ್ತಿ ಆಗುತ್ತೆ. ಹಬ್ಬು ಶೇಂಗಾ ಮತ್ತೇನಿದೆಯಲ್ಲ ಬಳ್ಳಿ ಶೇಂಗಾದಲ್ಲಿ, ಇದರಲ್ಲಿ ಏನಾದ್ರೂ ತಳಿಗಳಿದಾವ? ಅದರಲ್ಲಿ ಮರಡಾನ್ ಅಂತ ಬರ್ತಲ್ಲ ಸರ್. ಮರಡಾನ್ ಅಂತ ಬರ್ತಾ ಅಲ್ಲಿಂದ ಮೊದಲಾಗೆ ಇದು ಇತ್ತು ಜವರಿ ಶೇಂಗಾ ಅಂತಂದು. ಆ ಜವರ್ ಶೇಂಗಾ ಮಳೆ ಕಮ್ಮಿ ಹಾಕಿಂತ ಬಂತಲ್ಲ ಸರ್, ಮಳೆಗಾಲ ಜಾಸ್ತಿ ಆತಪ್ಪ ಅಂದ್ರ ಆ ಜವರ್ ಶೇಂಗಾ ಈ ಮರಡಾನ್ ಏನು ಮಾಡಲ್ಲ ಸರ್. ಅದು ಮುಂದಾಗತ್ರಿ ಅದು. ಜವರ್ ಶೇಂಗಾ ಮುಂದಾಗತ್ರಿ ಅದು. ಮಳೆ ಕಮ್ಮಿ ಆಗ್ಯಂತ ಮತ್ತೆ ಈ ಮರಡಾನ್ ಇಷ್ಟ ತಾತ್ಪರ್ಯಕ್ಕೆ ಮಳೆ ಆಗ ಸಲುವಾಗಿ ಈ ಮಾಡಾನ ಅಂತ ಒಂದು ಇದು ಬಂತಲ್ರಿ ತಳಿ. ಆ ಮಾಡಾನ ನಂಬಿಕೊಂಡು ಜೀವನ ಮಾಡ್ತಾರೆ. ಜೀವನ ಮಾಡ್ತಾರೆ. ಈಗ ಮುಂಗಾರಿಗೆ ಸೂಕ್ತನಾ ಅಥವಾ ಹಿಂಗಾರಿಗೆ ಸೂಕ್ತನಾ ಈ ಹಬ್ಬ ಶೇಂಗಾ? ಮುಂಗಾರಿ ಸೂಕ್ತ. ಹಿಂಗಾರಿ ಮಳೆ ಕಮ್ಮಿ ಆಗುತ್ತಲ್ರಿ ಸರ್. ಹಿಂಗಾರಿಗೆ ಆಗಲ್ರಿ ಸರ್. ಆಗಲ್ಲ. ಆಗಲ್ರಿ. ಈ ಬಳ್ಳಿ ಶೇಂಗಾ ಆತು, ಕಿಳಿ ಶೇಂಗಾ ಆತು, ಮುಂಗಾರಿಗೆ ಸೂಕ್ತಾರೆ ಸರ್. ಹಿಂಗಾರಿ ಆಗಲ್ಲ. ಈಗ ನಿಮ್ಮ ನೀವು ನಿಮ್ಮ ಅನುಭವದ ಪ್ರಕಾರ ಯಾವ ಬೆಳೆ ಹೆಚ್ಚು ದುಡ್ಡನ್ನು ತಂದುಕೊಡ್ತತೆ ಅಥವಾ ಹೆಚ್ಚು ಹಣ ಗಳಿಸ್ಲಿಕ್ಕೆ ಸಾಧ್ಯ ಆಗಿದೆ? ಇದು ಮಳೆ ಆಯ್ತಪ್ಪ ಅಂದ್ರೆ ಶೇಂಗಾನ ಬೇಸ್ಟ್ ರೀ ಸರ್. ಹತ್ತಿಗಿಂತ? ಹತ್ತಿಗಿಂತ ಶೇಂಗಾನ ಚಲೋ ರೀ. ಹತ್ತಿಗಿನ ಮಳೆ ಬೇಕಲ್ರಿ ಸರ್, ಮಳೆ ಆಗಲ್ಲ ಅಂತಂದ್ರೆ ಅದಕ್ಕೆ ರೋಗ ಬಾಧೆಗಳು ಜಾಸ್ತಿ ಆಗಿಬಿಡ್ತದೆ ಹತ್ತಿಗೆ. ಹಂಗಾಗಿ ಹತ್ತಿ ಜಾಸ್ತಿ ಇದಕ್ಕೆ ಮಳೆ ಆಶ್ರಯದಕ್ಕೆ ಜಾಸ್ತಿ ಹತ್ತಿ ಯಾಕಂದ್ರೆ ಕಮ್ ಸರ್. ಈ ತೋಟಪಟ್ಟಿ ಏನು ಬೋರ್ ಇದ್ದಾರೆ ಇವೆಲ್ಲ ಹತ್ತಿ ಮಾಡ್ತಾರೆ ಸರ್. ಅವೆಲ್ಲ ಹತ್ತಿ ಸೀಡ್ಸ್ ಮಾಡ್ತಾರೆ ಈ ಕಡೆ ಜಾಸ್ತಿ ಜಾಸ್ತಿ ಮಾಡ್ತಾರೆ. ಹತ್ತಿ ಸೀಡ್ಸ್ ಜಾಸ್ತಿ ಮಾಡ್ತಾರೆ. ನೀವು ಮಾಡ್ತೀರಾ? ನಾವು ಮಾಡಿದ್ರು ಸರ್, ಬೇರೆದವ್ರು ನೀರು ತಗೊಂಡು ಮಾಡ್ತೀವಿ. ಈಗ ಮಗ್ಗಲು ಬಾಜುಕಲ್ಲಿ ಬೋರ್ ಹಾಕ್ಸಾರಲ್ರಿ, ಅವರು ನೀರು ತಗೊಂಡು ನಾವು ಸೀಡ್ಸ್ ಮಾಡ್ತೀವಿ. ಈಗ ಹಬ್ಬ ಶೇಂಗಾ ನಿಮ್ಮ ಭಾಗದಲ್ಲಿ ಹೆಚ್ಚು ಬೆಳೀತಾರೆ? ಹೌದು ಸರ್, ರೈತರೆಲ್ಲರೂ ಹೆಚ್ಚಾಗಿ ಹಬ್ಬ ಶೇಂಗಾ ಬೆಳೀತಾರೆ. ಹಬ್ಬ ಶೇಂಗಾದಲ್ಲಿ ಏನು ಹೆಚ್ಚು ಸಮಸ್ಯೆಗಳು ಏನು ಬರ್ತವೆ ಅಂದ್ರೆ ರೋಗ ರುಜಿನ ಜಾಸ್ತಿನಾ ಅಥವಾ? ಹೌದು ಸರ್, ರೋಗ ಜಾಸ್ತಿ ಬರ್ತದೆ. ಜೀಡಿ ಅಂತ ಬರ್ತಾ ಇಲ್ಲ ಅಂತಂದ್ರ ಒಂದ್ ಸ್ವಲ್ಪ ಹಳದಿ ಬರಣ ಆಗಿ ಬಳ್ಳಿ ಹೋಗ್ಬಿಡ್ತದ್ರಿ. ಹಿಂಗಾಗಿ ಅದು ಮೇಲೆ ಈಗ ಕೂಲಿ ಜಾಸ್ತಿ ಆಗ್ಬಿಡ್ತೀರಿ, ಇಳುವರಿ ಕಮ್ಮಿ ಆಗ್ಬಿಡ್ತಿ. ಹಂಗಾಗಿ ಲಾಭ ಇಲ್ಲದಾಗೈತ್ರಿ ಅದು. ಹಂಗ ಈಗ ಮಾಡಿದ್ರೆ ಸಜ್ಜಿ ಮೆಕ್ಕೆಜೋಳ ಎರಡೇ ಹಾಕೊಳ್ತೀರಿ ಅಂದ್ರೆ ಇದಕ್ಕೆ ಹೆಚ್ಚು ಖರ್ಚಿಲ್ಲ ಅಂತ. ಖರ್ಚಿಲ್ಲ ಅಂತ ಹಬ್ಸಿಂಗ್ ಖರ್ಚು ಜಾಸ್ತಿ. ಹಬ್ಸಿಂಗ್ ಜಾಸ್ತಿ ಆಗುತ್ತೆ ಸರ್. ಹಬ್ಸಿಂಗ್ ಖರ್ಚು ಜಾಸ್ತಿ ಬರ್ತದೆ ಸರ್. ಖರ್ಚು ಯಾವ ಯಾವ್ದಕ್ಕೆ ಹೆಚ್ಚು ಖರ್ಚು ಮಾಡ್ತೀರಿ? ಈ ಕಳೆ ತೆಗಿಸ್ಬೇಕಾಗತ್ತೆ. ಬೀಜಕ್ಕೆ ಎಲ್ಲ ಬೀಜಕ್ಕೆ ಜಾಸ್ತಿ ಖರ್ಚಾಗುತ್ತೆ. ಹೌದಾ? ಬೀಜ ಎಲ್ಲ ಎಲ್ಲಿ ತಗೊಂಡ್ಬರ್ತೀರಿ ನೀವು ಬಿತ್ತನೆಗೆ? ಬೀಜ ಅಂದ್ರೆ ನಾವು ಬಿತ್ತಿತ್ತಂದ್ರೆ ನಮ್ಮ ಬೀಜನ ಹಿಡಿತೀವಿ ಹೊಳ್ಳಿ, ಬಿತ್ತಲಿಲ್ಲ ಅಂತಂದ್ರೆ ಮಾರ್ಕೆಟ್ಗೆ ಹೋಗಿ ತಗೊಂಡ್ಬರ್ತೀವಿ. ಹೇಗೆ ಏನ್ ದರದಲ್ಲಿ ಸಿಗುತ್ತೆ? ಮಾರ್ಕೆಟ್ ಅದು ಹೆಂಗ 8,000 10,000 ಒಂದ್ ಕ್ವಿಂಟಲ್? ಈಗ ನೀವು 2 ಎಕರೆ ಹಾಕ್ತೀರ ಅಂತ? ಹೌದು ಸರ್. 2 ಎಕರೆಗೆ ಎಷ್ಟು ಬೀಜ ಬೇಕಾಗುತ್ತೆ? 1 ಎಕರೆ 40 ಕೆಜಿ ಬೇಕಾಗುತ್ತೆ. 2 ಎಕರೆ ಬಿತ್ತುವ ಕ್ರಮದಲ್ಲಿ ಏನಾದ್ರು ನೀವು ಕರೆಕ್ಟ್ ಮೆಥಡ್ಸ್ ಏನಾದ್ರು ಬಳಸ್ತೀರಾ? ಈಗ ಅಂದ್ರೆ ಸಾಲು ಬೀಜದಿಂದ ಬೀಜ ಅಂತಾರ? ಹಂಗೇನಿಲ್ಲ ಸರ್, ಹಂಗ ಇಲ್ರಿ. ಆ ಕೂರಿಗೆ ಅಂತ ಇರುತ್ತೆ, ಹಿಂದ ಕಡೆ ಹಾಕ್ತಾರೆ ಹೆಣ್ಮಕ್ಳು. ಹಂಗ ಊರ ಟೈಪ್ ಪದ್ಧತಿ ಏನಪ್ಪ ಅಂದ್ರೆ ಅಂತರ ಬಳಸಕಾಗತ್ತರಿ. ಸುಮ್ನೆ ಅಕಡಿ ಹಾಕದಲ್ರಿ, ಅಕಡಿ ಅಕಡಿ ಹಾಕ್ತಾರೆ ಅಂದ್ರೆ ಬೇರೆ ಬೆಳೆ ಜೊತೆಗೆ ಇದನ್ನ ಹಾಕ್ತೀರಿ? ಇಲ್ಲ ಸರ್, ಪ್ರೈವೇಟ್ ಒಂದೇ ರೀ ಅದು. ಒಂದೇ ಒಂದೇ ಹಾಕ್ತಾರೆ. ಈ ಕೇಸಿಂಗ್ ಏನಿರ್ತಲ್ರಿ ಅದ್ರ ಜೋಡಿ ಬೇರೆ ಹಾಕಕ್ ನಡೀತಿ. ಇದ್ರ ಜೊತೆ ಬೇರೆ ಹಾಕಕ್ ಬರಲ್ಲ? ಬರಲ್ಲ ಸರ್. ಯಾಕಂದ್ರೆ ಇದ ಹಬ್ಕೊಂಡ್ಬಿಡ್ತಲ್ರಿ, ಜಾಗ ಇಲ್ದಾಗತ್ತೆ ಅದಕ್ಕೆ. ಹಂಗಾಗಿ ಅದೊಂದು ಬಳ್ಳಿ ಸಿಂಗನ ಅದೊಂದು ಪ್ರೈವೇಟ್. ಈಗ ಹಬ್ಬ ಸೇಂಗಕ್ಕೆ ಯಾವ್ದೇ ಬೀಜ ಬಿತ್ತೋದಕ್ಕೆ ಏನು ಕ್ರಮಗಳಿಲ್ಲ, ನೀವ್ ಎಲ್ಲಿ ಬಿತ್ತಿದ ಹರಡ್ಕೊಂಡ್ಬಿಡುತ್ತೆ ಸರ್. ಅದಕ್ಕೆ ಕ್ರಮಗಳು ಮಾಡಕ್ನ ಆಗಲ್ರಿ, ಅದು ಆಗಲ್ಲ ಸರ್. ಈಗ ಬೇರೆ ಮೆಕ್ಕೆಜೋಳ ಗಿಕ್ಕೆಜೋಳ ಮಾಡಬಹುದು, ಈ ಹಬ್ಸಿಂಗ ಬಳ್ಳಿ ಸಿಂಗ ಮಾಡಕ್ಕಾಗಲ್ರಿ. ಮಾಡಕ್ಕಾಗಲ್ಲ ಅಂದ್ರೆ ನೀವು ಹಬ್ಬ ಶೇಂಗಾ ಹಾಕಿದ್ರೆ ಒಂದೇ ಬೆಳೆ ಬೆಳಿತೀರಿ? ಏನು ಅದ್ರಾಗ ಏನು ಮಿಕ್ಸ್ ಏನಾದ್ರು ಸುತ್ತಲು ಸಜ್ಜೆ ಬೆಳೆ ಅಲ್ಲಿಂದ ಎಳ್ಳು ಗಿಳ್ಳು ಸಜ್ಜಿ ಜೋಳ ಇವೆಲ್ಲ ತಲೆಮೇರಿ ಅಂತ ಹಾಕ್ತಾರೆ. ಇವೆಲ್ಲ ಎದಕ್ಕೆ ಹಾಕ್ತೀರಿ? ತಲೆಮೇರಿ ಅಂತಾರೆ. ಮೇಲತ್ತಿ ಕೀಟನಾಶಕಗಳನ್ನು ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಸರ್. ಬಿಗಿ ಬಿಗಿ ಅಂತ ಬಂದು ಆ ಕೀಟನಾಶಕಗಳನ್ನು ತಿನ್ನುತ್ತೆ ಸರ್. ಅದ್ರ ಸಲುವಾಗಿ ಅವನ ಜೋಳ ಗಿಳ ಸಜ್ಜೆ ಕಲಸಿ ಹಾಕ್ತಾರೆ. ಕಡ್ಲಿ ಸುತ್ತಲೂ ಹಾಕ್ತಾರೆ? ಸುತ್ತಲೇ ಹಾಕ್ತದೆ. ಹೆಚ್ಚಾಗಿ ಯಾವ್ದು ಬೆಳಿತೀರಿ ಸುತ್ತಲೂ? ಬಲೆ ಬೆಳೆ ಸಜ್ಜೆ ಹಾಕ್ತಾರೆ. ಸಜ್ಜೆ ಹಾಕ್ತಾರೆ, ಸಜ್ಜೆ ಹಾಕ್ತಾರೆ, ಸಜ್ಜೆ ಎಳ್ಳು ಮಿಕ್ಸ್ ಮಾಡಿ ಹಾಕ್ತಾರೆ, ಮಿಶ್ರ ತಳಿ ಮಾಡಿ ಹಾಕ್ತಾರೆ. ಅಂದ್ರೆ ಈ ಶೇಂಗಾ ಬೆಳೆಗೆ ಬೇರೆ ಯಾವ್ದೇ ಕೀಟ ಬಾಧೆಗಳು ಬರಬಾರ್ದು, ಬಾಧೆಗಳು ಬರೋ ರೋಗಗಳು ಬರಬಾರ್ದು ಅಂತಂದು ಅನ್ನ ಹಾಕ್ತೈತ್ರಿ ಮೇಲೆ ಸುತ್ತಾರದು. ಈಗಲೂ ಈ ಪದ್ಧತಿ ನಿಮ್ಮಲ್ಲಿ ಇನ್ನ ಇದೆಯಾ? ಐತಿ ಸರ್, ಈಗಿನ ಐತಿ. ನೀವು ಅದನ್ನ ಅನುಸರಿಸ್ತೀರಿ? ನಾವು ಅನುಸರಿಸ್ತಾರೆ ಸರ್. ಮಳೆಗಾಲ ಕಮ್ಮಾದಕ್ಕೆ ಈಗ ಬಿಟ್ಟು ಬಿಟ್ಟಿವಿ ಸರ್. ಈಗ ಮಳೆ ಜಾಸ್ತಿ ಆತಪ್ಪ ಅಂದ್ರೆ ಅದನ್ನ ಮಾಡ್ತೀವಿ. ಈಗ 2 ಎಕರೆ ನೀವು ಹಬ್ಬ ಶೇಂಗಾ ಬೆಳಿತೀರಾ ಅಂತ ಇಟ್ಕೊಳ್ಳಿ, ಅದಕ್ಕೆ ಏನೇನು ಉಪಚಾರ ಮಾಡ್ತೀರಿ, ಏನೇನು ಖರ್ಚು ಮಾಡ್ತೀರಿ ಔಷಧಿಗೆ? ಅದಕ್ಕೆ ಇದಕ್ಕೆ ಔಷಧಿಗೆ ಅಂದ್ರೆ ರೋಗ ಬಂದ್ಯಪ್ಪ ಅಂದ್ರೆ ಎಣ್ಣೆ ಸ್ಪ್ರೇ ಮಾಡ್ತೀವ್ರಿ, ಇಲ್ಲಂತಂದ್ರೆ ಇಲ್ಲ. ಗೊಬ್ಬರ ಹಾಕ್ತೀವ್ರಿ, DAP ಇವನ್ನೆಲ್ಲ ಉಪಯೋಗ ಮಾಡ್ತೀವಿ. ಇನ್ನು ನಿಮಗೆ ಕೊಟ್ಟಿಗೆ ಗೊಬ್ಬರ ಬಳಸಲ್ವಾ? ನೀವು ಕೊಟ್ಟಿಗೆ ಗೊಬ್ಬರ ಬಳಸ್ತೀವಿ ಸರ್. ಯಾವಾಗ ಬಳಸ್ತೀರಿ ಅದನ್ನೆಲ್ಲ? ಅದನ್ನು ಬೇಸಿಗೆ ಟೈಮ್ನಲ್ಲಿ ಹೇರ್ತೀವ್ರಿ ಹೊಲದಲ್ಲಿ. ತಿಪ್ಪೆ ಗೊಬ್ಬರ ಮಿಕ್ಸ್ ಆ ಭೂಮಿಯಲ್ಲಿ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡ್ತೀನಿ. ಬೇರೆ ನಿಮ್ಗೆ ಯಾವ್ದೇ ತ್ಯಾಜ್ಯ ತಂದು ಹೊಲದಾಗ ಹಾಕೋದು ಆ ತರದ್ ಮಾಡ್ತೀರಿ? ಇಲ್ಲ ಸರ್. ಕಸ ಗಿಸ ತಂದು ಈ ಕಸ ಕೊಳೆ ಹಾಕಿ ಗೊಬ್ಬರ ಮಾಡೋದು? ಇಲ್ಲ ಸರ್, ಆ ತರ ಏನ ಮಾಡಿಲ್ರಿ. ಯಾರು ನೀವು ಹೊಲ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆಲ್ಲ ಏನ್ ಮಾಡ್ತೀರಿ? ಇವೆಲ್ಲ ಈ ಅವಾಗೆಲ್ಲ ಕಸ ಇರ್ತದಲ್ವಾ, ಸುಡ್ತೀರೇನ ಹಂಗೆ ಬಿಡ್ತೀರಿ ನೀವು? ಇಲ್ಲ ಸುಡ್ತೀರ. ಹೌದಾ? ಸುಡೋದು ತಪ್ಪು ಅಂತಾರೆ. ಅಂದ್ರೆ ಮತ್ ಬೀಜ ಒಂದ್ ಇರ್ತಲ್ರಿ, ಒತ್ತಟೆ ಒಂದ್ ಇದ್ ಮಾಡ್ತೀವ್ರಿ ಅದನ್ನ ಕಲೆ ಹಾಕಿ. ಅಲ್ಲೆಲ್ಲ ಕಬ್ಬಿನ ಗದ್ದೆಯಲ್ಲಿ ಹೇಳ್ತಾರ ಆ ತರ ಸಾಗಲ್ಲ. ಈ ಒತ್ತಟೆ ಕೂಡಿ ಹಾಕ್ತಿವ್ರಿ ಕಸ ಎಲ್ಲ, ಕಸ ಕೂಡಿ ಹಾಕಿ ಅದನ್ನ ಇದ್ ಮಾಡ್ತೀವಿ. ತಗ್ಗಿತ್ತಂದ್ರೆ ಅಲ್ಲೇ ಕೈ ಬಿಟ್ಬಿಡ್ತೀವಿ, ಅದು ಬೆಳೆದೈತೆ. ನಮ್ಗೆ ರೈತರು ನಾವು ಕೇಳದ ಹಾಗೆ ಕೆಲವು ಬೇರೆ ಬೇರೆ ರೈತರನ್ನ ಮಾತಾಡಿಸಿದ ಹಾಗೆ ಕಸನೇ ರಸ ರೈತರಿಗೆ ಅಂತಾರೆ. ಈಗ ಈ ಸರ್ಕಾರದ ಕೃಷಿ ಇಲಾಖೆಯವರು ಹೇಳ್ತಾರೆ ಕಸ ಸುಡಬೇಡ್ರಿ, ಅದೇ ನಿಮ್ಗೆ ಆಧಾರ ಅಂತ ಹೇಳ್ತಾರೆ. ಕಸ ಸುಡೋದನ್ನ ಯಾಕೆ ನೀವು ಮಾಡ್ತೀರಿ ಅಂತ? ಅದು ಹುಲ್ಲು ಬೀಜ ಇರ್ತಲ್ಲ ಸರ್, ಆ ಹುಲ್ಲು ಬೀಜ ಸಲುವಾಗಿ ಸುಡೋದು. ಅಂದ್ರೆ ಕೆಲವು ಕಳೆ ಬೀಜಗಳ ಬೀಜಗಳನ್ನ ಮುಂದ ಇದಾಗ್ಬಾರ್ದನ್ನ ಅದಕ್ಕ ಒತ್ತ ಒಂದ್ ಸೈಡ್ ಕೂಡಿ ಹಾಕಿ ಅದನ್ನ ಇದನ್ನ ಮಾಡ್ತಾರೆ. ಈಗ ಹಬ್ಬ ಶೇಂಗಕ್ಕೆ ಕಳೆ ಸಮಸ್ಯೆ ಜಾಸ್ತಿ ಇದೆನಾ? ಹೌದು ಸರ್, ಕಳೆ ಜಾಸ್ತಿ ಆಗುತ್ತೆ. ಯಾವ್ಯಾವ ತರದ ಕಳೆ ಜಾಸ್ತಿ ಇರ್ತದ ಅದಕ್ಕೆ? ಅದಕ್ಕೆ ನಾನಾ ತರ ಬರ್ತಾರೆ ಸರ್, ಅದು ಸಾಕಷ್ಟು ಹುಲ್ಲು ಬೀಜ ಆಗಿಬಿಡ್ತಿರ್ತಾರೆ ಸರ್. ಅದು ತಪ್ಪರಿಗೆ ನುಲ್ಲು ಅಂತ ಬರ್ತಾರೆ ತಪ್ಪರಿಗೆ. ಅದು ಈಗ ಇತ್ತಿತ್ತಾಗ ಜಿಗಳಿ ಬಂದ್ಬಿಡತ್ತೆ, ಜಿಗಳಿ ಜೇಕ್ ಇಂಥವೆಲ್ಲ ಬರ್ತದೆ. ಜಿಗಳಿ ಅನ್ನೋದು ಅದು ಹುಲ್ಲರ್ ಸರ್, ಜಿಗಳಿ ತಪ್ಪರಿಗೆ ಅಲ್ಲಿಂದ ಅವು ನಾನಾ ತರ ಅದವ್ರಿ ಸರ್. ಜೇಕು ಜೇಕ್ ಬರ್ತಾರೆ, ಜೇಕ ಆದ್ರೆ ಹೋಗೋದಲ್ ಬಿಡ್ರಿ ಅದು ಜೇಕ್ ಅದನ್ನ ಹಂಗಾಗಿ ಕಿತ್ತಾಗಲ್ಲ ಬರೋದ. ಹೌದಾ? ಈಗ ನೀವು ಕಳೆ ನಿಯಂತ್ರಣಕ್ಕೆ ಔಷಧಿ ಹೊಡಿತಿರೋ ಕಳೆ ತೆಗಿಸ್ತೀರ? ತೆಗಿಸ್ತೀವಿ ಸರ್, ಔಷಧಿ ಹೊಡೆಯೋದು. ಯಾವ್ದು ಸೂಕ್ತ ನಿಮ್ಮ ಪ್ರಕಾರ, ಕಳೆ ತೆಗೆಸೋದು ಸೂಕ್ತನಾ ಅಥವಾ ಔಷಧಿ ಹೊಡೆಯೋದು ಸೂಕ್ತನಾ? ಸರ್, ಈಗ ಲೇಬರ್ ಸಿಕ್ಕರ ಕಳೆ ತೆಗಿಸ್ತಾರ್ರಿ, ಮತ್ತೆ ಅನಿವಾರ್ಯ ಭೂಮಿ ಬಹಳ ಇದ್ದಾರೆ ಕಳೆನಾಶಕ ಸಿಂಪಡಣೆ ಮಾಡ್ತಾರೆ ಸರ್, ಔಷಧ ಸಿಂಪಡಣೆ ಮಾಡ್ತಾರೆ. ಈಗ ನೀವು ಹೆಂಗೆ ಜಾಸ್ತಿ ಕೂಲಿಕಾರನ ಅವಲಂಬಿಸಿಕೊಂಡಿರೋ ಕುಟುಂಬ ಅಥವಾ ನೀವೇ ಹೆಚ್ಚು ಹೊಲದಲ್ಲಿ ಕೆಲಸ ಮಾಡ್ತೀರ, ನಿಮ್ಮ ಮನೆಯವರು ಎಲ್ಲ ಸದಸ್ಯರು? ನಾವು ಮನೆಯವರು ಕೆಲಸ ಮಾಡ್ತೀವಿ, ನಮ್ಮ ಮನೆಯವರ ಸದಸ್ಯರು ಎಲ್ಲ ಕಲಿತ. ನಾವು ಯಾರ್ಯಾರು ಕೆಲಸ ಮಾಡ್ತೀರಿ ನಿಮ್ಮ ಮನೆಗೆಲ್ಲ ಹೊಲದಲ್ಲಿ? ನಮ್ಮ ಮನೆಯಲ್ಲಿ ಎಲ್ಲ ಮಕ್ಕಳಿಗೆ ನಾವು ಹೆಂಡ್ರ ಮಕ್ಕಳು ಎಲ್ಲರೂ ನಾವು ಕೂಡ ಒಟ್ಟಿಗೆ. ಎಷ್ಟು ಜನ ಇದ್ರಿ ಟೋಟಲ್? ನಾವು 7 ಜನ ಇದ್ದೀವಿ ಸರ್. ಹಾಗಾದ್ರೆ ನಿಮ್ಗೆ ಹೊಲದ ಕೆಲಸ ಮಾಡೋ ಕೂಲಿಕಾರ ಬೇಕಾಗಿಲ್ಲ? ಇಲ್ಲ ಇಲ್ಲ ಸರ್, ನಾವ ಮಾಡ್ಕೊಂಡು. ನಮ್ಮ ಜಮೀನು ಸ್ವಲ್ಪ ಅಲ್ಲ ಸರ್, 2 ಎಕರೆ ಜಮೀನು, ಮತ್ತೆ ಆ ಜಮೀನು ಬಹಳ ಇದ್ದವ್ರ ಕೂಲಿಕಾರ ಮೇಲೆ ಅವಲಂಬನೆ ಮಾಡ್ಕೊಂಡು ಅವ್ರು ಇವ್ನ ಮಾಡ್ತಾರೆ. ಇವತ್ತಿನ ಕಾಲದಾಗ ಮತ್ತೆ ಅವ್ರ ಕೂಲಿಕಾರನು ಸಿಗಾಗಲ್ರಿ, ಹಂಗಾಗಿ ಹುಲ್ಲ ಫಲ ಎಲ್ಲ ಇದಾಗ್ಬಿಟ್ರಿ. ಈ ಹಬ್ಬು ಶೇಂಗಕ್ಕೆ ಕಳೆ ಹೆಚ್ಚು ಕಾಡುತ್ತೆ, ಹೆಚ್ಚು ಬರ್ತದೆ. ಅದಕ್ಕೆಲ್ಲ ನಿಮ್ಗೆ ಕಳೆ ತೆಗೆಸೋದೆಲ್ಲ ಇದ್ ಮಾಡ್ತಾ ಇರ್ತೀರಿ, ಎಷ್ಟು ಸಲ ತೆಗೆಸಿದ್ರೆ ಒಳ್ಳೇದು? ಅದು ಒಂದು 2-3 ಸಲ ತೆಗೆಸಿದ್ರೆ ಒಳ್ಳೇದ್ರಿ. 2-3 ಸಲ? ಹಾ, 2-3 ಸಲ ತೆಗೆಸಿದ್ರೆ ಬಹಳ ಒಳ್ಳೇದ್ರಿ. ಒಂದ್ ಸಲ ತೆಗೆಸಿರ್ಬಿಟ್ನಪ್ಪ ಅಂದ್ರೆ ಮತ್ತೆ ಬರ್ತದೆ ಸರ್. ಈಗ ಆಮೇಲೆ ಏನು ಕಾಯಿಲೆಗಳೇನಾರು ಬರ್ತಾವ ಅದಕ್ಕೆ? ಅದಕ್ಕೆ ಚಿಕ್ಕಿ ರೋಗ ಅಂತ ಬರ್ತದೆ ಸರ್, ಬಳ್ಳಿ ಎಲ್ಲ ಹಳದಿ ಬರೋದು, ಅಲ್ಲಿಂದ ಚಿಕ್ಕ ಚಿಕ್ಕಿ ಎಲ್ಲಿ ಕುಂದ್ರೋದು, ಆ ತರ ಬರ್ತದೆ. ಬಳ್ಳಿ ಹಳದಿ ಆಗಿ ಅಲ್ಲೇ ಒಣಗಿ ಹೋಗ್ಬಿಡ್ತಾರೆ. ಈಗ ನೀವು ಈ ತರ ರೋಗಗಳಿಗೆ ಏನ್ ಔಷಧಿ ಅಂಗಡಿಯಿಂದ ತರ್ತಿರೋ ಅಥವಾ ನೀವೇನಾದ್ರೂ ತಯಾರು ಮಾಡಿ ಹೊಡೆಯೋದು ಈ ತರ ಮಾಡ್ತೀವಿ? ಇಲ್ಲಿ ನಾವು ಏನು ತಯಾರು ಮಾಡಿಲ್ಲ. ಕೆಲವು ರೈತರೆಲ್ಲ ಮಾಡ್ತಾರೆ, ಯಾವ ಇದು ತಪ್ಪಲಗಳು ತಂದು ಮಾಡ್ತಾರೆ ಸರ್. ಯಾವ ಮೇಂಟೆನ್ಸ್ ಇಲ್ಲಿ ನಮ್ಮಲ್ಲಿ ಬಹಳ ಜನರಿಗೆ ಗೊತ್ತಿಲ್ಲ, ಆ ತರ ಮಾಡಿಲ್ರಿ ಸರ್, ಯಾರು ಮಾಡಿಲ್ಲ. ಈ ಔಷಧಿ ಅಂಗಡಿಯಲ್ಲಿ ತಗೊಂಬಂದು ಸಿಂಪಡಣೆ ಮಾಡಿ. ಈಗ ನೀವು ಏನೇ ಸಮಸ್ಯೆಗಳು ಬಂದ್ರೆ ಬೆಳೆಗೆ ಸಂಬಂಧಪಟ್ಟಂಗೆ, ಹೊಲಕ್ಕೆ ಸಂಬಂಧಪಟ್ಟಂಗೆ, ನಿಮಗೆ ಗೊತ್ತಿರೋ ರೈತರ ಹತ್ರ ಅನುಭವನ ಕೇಳ್ತಿರೋ ಅಥವಾ ಅಧಿಕಾರಿಗಳ ಹತ್ರ ಹೋಗ್ತಿರೋ, ಏನ್ ಮಾಡ್ತೀರಿ? ಗೊತ್ತಿರೋ ರೈತರನ್ನ ಕೇಳ್ತಾರೆ, ಮೇಲ್ತಿ ಸರ್ ಅಧಿಕಾರಿ ಅಂದ್ರೆ ಇವ್ರು ಕೃಷಿ ಹೋಗಿ ಅಂಗಡಿ ಹೇಳ್ತಾರೆ, ಅಂಗಡಿಯಲ್ಲಿ ಅಂಗಡಿಯವ್ರು ಏನು ಹೇಳ್ತಾರೆ, ಅವ್ರೇನು ವ್ಯಾಪಾರ ಆಗ್ಲಿ ಅಂತ ಏನೋ ಕೊಟ್ಬಿಡ್ತಾರೆ, ಏನ್ ಮಾಡ್ತೀರಿ ನೀವು? ಅವ್ರಿಗೆ ಮಾಹಿತಿ ಇದ್ದ ಪ್ರಕಾರ ಕೊಡ್ತಾರೆ ಸರ್, ಇಂಥ ರೋಗ ಬಂದಂತ ಹಿಂಗಾಯ್ತಿ ಹೆಂಗ್ ಮಾಡೋದಂತ. ಅವ್ರಿಗೆ ದಿನ ಬಳಕೆ ಅಲ್ಲ ಸರ್, ಆ ಬಳಕೆ ಮೇಲೆ ಇಂಥದ್ದು ಹೋಯಪ್ಪ ಅಂತ ಹೇಳ್ತಾರೆ. ನೀವು ಸರ್ಕಾರದ ಅಧಿಕಾರಿಗಳು ಭೇಟಿ ಆಗ್ತಾರೆ? ನೀವು ಕೃಷಿ ಇಲಾಖೆ ಅಧಿಕಾರಿಗಳನ್ನ? ಕೃಷಿ ಇಲಾಖೆ ಅಧಿಕಾರಿಗಳನ್ನ ಬೀಜ ತೋರಕ್ ಹೋದಾಗ ಅಷ್ಟು ಭೇಟಿ ಆಗ್ತಾರೆ. ಆಮೇಲೆ ಅವ್ರನ್ನ ನೀವು ಕೇಳಲ್ಲ? ಕೇಳ್ರಿ. ಆಕ್ಚುಲಿ ಅವ್ರ ನಿಜವಾದ ಮಾರ್ಗದರ್ಶನ ನೀಡ್ಬೇಕಲ್ವಾ ನಿಮ್ಗೆ, ಅವ್ರ ಮಾರ್ಗದರ್ಶನ ನೀವು ಕೇಳ್ಬೇಕು. ಆಕ್ಚುಲಿ ಹೌದು, ಕೇಳ್ಬೇಕು ಸರ್. ಈಗ ನಾವು ಕೃಷಿ ಇಲಾಖೆಗೆ ಹೋಗ್ಬೇಕಾಗತ್ತೆ, ರೈತರಿಗೆ ಹೋಗಕ್ ಆಗಲ್ಲ ಕೆಲಸ ಜಗ್. ಈ ಗ್ರಾಮಕ್ಕೆ ಬಂದ್ರೆ ಗೊತ್ತಾಗತ್ತ ಸರ್. ಅಂದ್ರೆ ಅಧಿಕಾರಿಗಳು ಆಗಾಗ ಭೇಟಿ ಮಾಡದಿದ್ರೆ ನಿಮ್ಗೆ ಸೂಕ್ತ ಅನ್ಸುತ್ತೆ? ಸೂಕ್ತ. ನೀವಾಗೆ ಅವ್ರನ್ನ ಹುಡ್ಕಾಡ್ಕೊಂಡು ಹೋಗಲ್ಲ ನೀವು ಜಾಸ್ತಿ? ಹೋಗಿ ಸರ್, ಕೆಲಸ ಒಂದಿರ್ತಾವ್ರ ರೈತರಿಗೆ ಹೋಗಕ್ ಆಗಲ್ಲ ಸರ್. ರೈತರು ಏನು ಹೋಗುತ್ತಾರೆ ಗ್ರಾಮ ಬಿಟ್ಟು? ಅವ್ರ ಹೊಲದಲ್ಲಿ ಕೆಲಸನ ಸಾಕಷ್ಟೇ. ಈಗ ನಿಮ್ಗೆ ಸುಮಾರು ಒಂದು 1 ವರ್ಷದ ಈ ಕೃಷಿ ಅನುಭವ ನಿಮ್ಗೆ? ಇವಾಗ ಎಷ್ಟು ವಯಸ್ಸಿನಿಂದ ಕೃಷಿ ಮಾಡ್ತಿದ್ರಿ ಹೇಳ್ರಿ? ಈ 19 ವರ್ಷದಿಂದ ಕೃಷಿ ಮಾಡಿ. 19-20 ವರ್ಷ ಅನ್ಕೊಳ್ಳಿ. ಈ 20 ವರ್ಷದ ಅನುಭವದಲ್ಲಿ ಈ ಕೃಷಿಯಿಂದ ಜೀವನ ಸುಧಾರಣೆ ಆಗ್ತದೆ ಅಂತ ನಿಮ್ಗೆ ಅನ್ಸಿದೆ? ಕೃಷಿಯಿಂದ ಸುಧಾರಣೆ ಆಗುತ್ತೆ ಸರ್, ದುಡಿಬೇಕು. ಕಷ್ಟಪಟ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಸುಧಾರಣೆ ಆಗ. ಮತ್ತೆ ಸುಮ್ಮನೆ ಕೃಷಿ ಮಾಡಿದ್ವು ಅಂತಂದೆ ತಗರಾಗಿಡಿದ್ರೆ ಏನು? ಈಗ ಎಷ್ಟೋ ಜನ ಏನ್ ಇದ್ರಲ್ಲಿ ನಾವು ಗಳಿಸಕ್ಕಾಗಲ್ಲ, ದುಡಿಯೋಕ್ಕಾಗಲ್ಲ ಅಂತೇಳಿ ಮಕ್ಕಳಿಗೆ ಕೃಷಿಯನ್ನ ಕಲಿಸೋದೆ ಬೇಡ ಅನ್ನೋ ರೀತಿಯಲ್ಲಿ ವರ್ತಿಸ್ತಾರೆ, ನಿಮ್ಗೆ ಹಂಗನ್ಸಿದೇನು? ಏನಿಲ್ಲ ಸರ್, ಕೃಷಿಯಲ್ಲಿ ಕೂಡ ಅದು ಲಾಭ ಐತ್ರಿ, ಮಾಡ್ಬೇಕು. ದುಡಿದ ಶ್ರಮ ಪಟ್ಟರೆ ಫಲ ಸಿಗುತ್ತ, ಮತ್ತೆ ಶ್ರಮ ಪಡಲ್ಲ ಅಂತಂದ್ರೆ ಫಲ ಇಲ್ಲ. ಈಗ ಕೃಷಿಗೆ ಬಹಳ ಮುಖ್ಯವಾಗಿ ಗೊಬ್ಬರ ಏನಿದೆಯಲ್ಲ, ಅದು ಸೆಗಣಿ ಗೊಬ್ಬರ, ಹಿಂಡಿ ಗೊಬ್ಬರ ಅಥವಾ ಏನ್ ಹೇಳ್ತೀರಿ ಕೊಟ್ಟಿಗೆ ಗೊಬ್ಬರ, ಇದು ಬಹಳ ಮುಖ್ಯ. ಕೊಟ್ಟಿಗೆ ಗೊಬ್ಬರ ಮುಖ್ಯ. ಇದನ್ನ ನೀವು ನಿಮ್ಮ ಸ್ವಂತ ದನಕರಗಳನ್ನ ಅವಲಂಬಿಸಿಕೊಂಡಿದ್ರು ಅಥವಾ ಬೇರೆಯವರ ಕೊಟ್ಟಿಗೆ ಗೊಬ್ಬರವನ್ನು ಖರೀದಿ ಮಾಡ್ತೀರಾ? ಸರ್, ಸ್ವಂತ ದನಕರಗಳನ್ನ ಅವಲಂಬಿಸಿಕೊಳ್ಳೋದು. ಎಷ್ಟಿದಾವೆ ನಿಮ್ಮ ದನಕರಗಳು? ನಮ್ಮ ಒಂದು ಮೊದಲ ಒಂದು